ಇದರಲ್ಲಿ ಸಾಕಷ್ಟು ಇದೆ, ಇವು ಸಾಕಷ್ಟು ಶಕ್ತಿಯನ್ನು ತುಂಬಲ್ವು, ಇದರಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಉದಾಹರಣೆಗೆ ಯಾವುದೇ ಸಿರಿಧಾನ್ಯ ತಗೊಂಡ್ರು ಸಹಿತ ಅಂದ್ರೆ ಬೇರೆ ಬೇರೆ ಸಿರಿಧಾನ್ಯಗಳಲ್ಲಿ 7-12% ಅಷ್ಟು ಪ್ರೋಟೀನ್ ಇರ್ತದೆ ಮತ್ತು 12-15% ಅಷ್ಟು ಡಯಟ್ರಿ ಫೈಬರ್ ಇರ್ತದೆ. ಡಯಟ್ರಿ ಫೈಬರ್ ಅಂತಂದ್ರೆ ನಮಗೆ ನಾರಿನಂಶ, ನಾರಿನಂಶ ಹೆಚ್ಚಾದಷ್ಟು ನಮಗೆ ಜೀರ್ಣಕ್ರಿಯೆಗೆ ಅನುಕೂಲ ಆಗ್ತದೆ. ಮತ್ತೆ ಶುಗರ್ ರಿಲೀಸ್ ಅಂತೇಳಿ ಏನ್ ಹೇಳ್ತಾರೆ, ಅದು ಅದರ ಶಕ್ತಿಯನ್ನ ಬಹಳ ನಿಧಾನವಾಗಿ ಬಿಡುಗಡೆ ಮಾಡ್ತದೆ. ಇದನ್ನ ಬೇರೆ ಅಕ್ಕಿ ತಿಂದ್ರೆ ನಮ್ಗೆ ಏನು ಆ ಅಕ್ಕಿಯಿಂದ ಬಂದಂತ ಸಕ್ಕರೆಯ ಅಂಶ ಕೇವಲ 1 ಗಂಟೆಯಲ್ಲಿ ನಮ್ಮ ದೇಹದ ರಕ್ತವನ್ನ ಹೊಕ್ಕರೆ, ಈ ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ನಮ್ಗೆ ಸುಮಾರು 3-4 ತಾಸು ಕೆಲವೊಮ್ಮೆ 5 ತಾಸಿಗೆ ಈ ಸಕ್ಕರೆ ಅಂಶ ದೇಹವನ್ನ ಸೇರ್ಕೊಳ್ಳುತ್ತೆ. ಹಂಗಾಗಿ ಸಿರಿಧಾನ್ಯ ತಿನ್ನೋದ್ರಿಂದ ಶುಗರ್ ಒಂದೇ ಸಲ ಕಡಿಮೆ ಆಗುತ್ತೆ ಅಂತಲ್ಲ, ನಿಧಾನಕ್ಕೆ ರಿಲೀಸ್ ಆಗೋದ್ರಿಂದ ಅದು ಒಂದು ಶಕ್ತಿಯನ್ನ ಇನ್ನು ಹಿಡಿದಿಟ್ಕೊಂಡಿರುತ್ತೆ, ಮನುಷ್ಯ ಇನ್ನು ಲವಲಕೆಯಿಂದ ಇರ್ತಾನೆ. ಹಂಗಾಗಿ ಸಿರಿಧಾನ್ಯವನ್ನ ತಿನ್ಬೇಕು ಅಂತ ಹೇಳಿ ಒಂದು ಹೆಚ್ಚು ಮಹತ್ವ ಬಂತು. ಅಂದ್ರಿಂದ ಮಾರುಕಟ್ಟೆ ಕೂಡ ದೊಡ್ಡದಾಯ್ತು, ಇಲಾಖೆಗಳು ಕೂಡ ಕೈ ಜೋಡಿಸಿದ್ವು, ಇಡೀ ಕ್ಷೇತ್ರವನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ, ಸಿರಿಧಾನ್ಯದ ಆವರಿಕೆ ಕ್ಷೇತ್ರವನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಇಲಾಖೆ ಕೂಡ ತನ್ನದೇ ಆದ ಪ್ರಯತ್ನವನ್ನ ಮಾಡ್ಕೋತಾ ಬಂದಿದೆ. ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತೇಳಿ ಹೇಳಿದ್ರೆ ಈಗ ಸುಮಾರು ಒಂದು 11,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೇರೆ ಬೇರೆ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ನಾನು ರಾಗಿ ಜೋಳವನ್ನು ಹೊರತುಪಡಿಸಿ ಮಾತಾಡ್ತಾ ಇದ್ದೀನಿ. ಹಂಗೆ ಲೆಕ್ಕ ಹಾಕಿದ್ರೆ ಇವನ್ನ ರಾಗಿ ಜೋಳವನ್ನು ಸಹಿತ ಸಿರಿಧಾನ್ಯದ ಒಂದು ಭಾಗ ಅಂತೇಳಿ ಹೇಳೋದು. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಲ್ಲರೂ ಜೋಳವನ್ನು ಉಪಯೋಗಿಸ್ತಾರೆ ಮತ್ತು ನಾವು ಸೌತ್ ಕರ್ನಾಟಕದಕ್ಕೆ ಬಂದ್ರೆ ರಾಗಿಯನ್ನು ಉಪಯೋಗಿಸ್ತಕ್ಕಂಥದ್ದು ಇದೆ. ಒಟ್ಟಾರೆ ಇಡೀ ಪ್ರಪಂಚದಲ್ಲಿ 862.6 lakh metric tons ಅಷ್ಟು ಉತ್ಪಾದನೆ ಆಗ್ತದೆ ಸಿರಿಧಾನ್ಯ. ಅದರಲ್ಲಿ ಇಡೀ ಏಷ್ಯಾದಲ್ಲಿ 214.8 lakh metric tons ಅಷ್ಟು ಸಿರಿಧಾನ್ಯಗಳ ಉತ್ಪಾದನೆಯನ್ನ ನಾವು ಈಗ ಮಾಡ್ತಾ ಇದ್ದೇವೆ. ಅದರಲ್ಲಿ 214ರಲ್ಲಿ ಭಾರತದಲ್ಲೇ 172.5 lakh metric tons ಅಷ್ಟು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏಷ್ಯಾದಲ್ಲಿ ಭಾರತನೇ ಅತಿ ಹೆಚ್ಚು ಸಿರಿಧಾನ್ಯವನ್ನ ಬೆಳೀತಕ್ಕಂಥ ಪ್ರದೇಶ ನಮ್ಮ ಭಾರತನೇ ಆಗಿದೆ. ಹಂಗಾಗಿ ನಾವೇನು ಭಾರತದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಏನಾಗಿದೆ, ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತೇಳಿ, ಅಂದ್ರೆ ಒಂದು ಆಹಾರದ ಭದ್ರತೆಯನ್ನ ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ತಯಾರಾದಂತ ಯೋಜನೆ ಮತ್ತು ಈ ಪೋಷಕಾಂಶಗಳ ಕೊರತೆ ಆಗದಂತೆ ನಿರ್ವಹಣೆ ಮಾಡತಕ್ಕಂತ ಒಂದು ಯೋಜನೆ ಕೂಡ ಅದನ್ನ ಹೇಳಬಹುದು. ಆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿಯಲ್ಲಿ 2018 March 21ರಲ್ಲಿ ನಮಗೆ ಇದನ್ನ 23ನ್ನ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗುತ್ತೆ. FAO ಇದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತೇಳಿ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂತ ಒಂದು ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಅವರ ಸಮ್ಮುಖದಲ್ಲಿ ಮತ್ತು ಅವರ ಅನುಮೋದನೆಯೊಂದಿಗೆ 2023ನ್ನ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆಯನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ 2023ನ್ನ ಈಗ ಆಲ್ರೆಡಿ ಘೋಷಣೆ ಮಾಡಿ ಆ ನಿಟ್ಟಿನೊಳಗೆ ನಾವು ಏನೆಲ್ಲ ಕ್ರಮವನ್ನ ಜರುಗಿಸಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಒಂದು ಭಾಗ. ಆದರೆ ಈಗ ಹಾಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇದ್ದಾರೆ ಸಿರಿಧಾನ್ಯ ಬೆಳೀತಕ್ಕಂತ ರೈತರಿಗೆ. ಪ್ರಮುಖವಾಗಿ ನಾವು ನಮ್ಮ ರಾಜ್ಯದ್ದೇ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ್ದನ್ನೇ ನಾವು ಮಾತಾಡಬೇಕು ಅಂತಂದ್ರೆ, ನಾವು ಕಳೆದ ಸಾಲಿನಲ್ಲಿ ಮತ್ತು ಈ ಸಾಲಿನಲ್ಲೂ ಕೂಡ ಯಾರು ಸಿರಿಧಾನ್ಯವನ್ನ ಬೆಳೀತಾ ಇದ್ದಾರೆ ಅಂತ ರೈತರಿಗೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ 10,000 ರೂಪಾಯಿಗಳನ್ನ ಸಹಾಯಧನವನ್ನಾಗಿ ಕೊಡ್ತಾ ಇದ್ದೇವೆ ಮತ್ತು ಇದನ್ನ 2 ಹೆಕ್ಟರ್ವರೆಗೂ ಕೂಡ ಕೊಡ್ತೀವಿ. ಅಲ್ಲಿಗೆ ಒಬ್ಬ ರೈತರಿಗೆ 20,000 ಸಿಕ್ಕಂಗಾಗ್ತದೆ 2 ಹೆಕ್ಟರ್ಗೆ ಪ್ರದೇಶ ಬೆಳೆದ್ರೆ. ಸಾಮಾನ್ಯವಾಗಿ ನಮ್ಮ ರೈತರು ಹಂಗ 5 ಎಕರೆಗಟ್ಟಲೆ ಸಿರಿಧಾನ್ಯವನ್ನ ಬೆಳೆಯೋದಿಲ್ಲ, 1-2 ಎಕರೆ 3 ಎಕರೆ ಈ ರೀತಿ ಬೆಳೀತಾ ಇದ್ದಾರೆ. ಬೆಳೆದಂತ ರೈತರಿಗೆ ನಾವು ಈ ಲೆಕ್ಕಾಚಾರದಲ್ಲಿ ಅಂದ್ರೆ ಪ್ರತಿ ಹೆಕ್ಟರ್ಗೆ 10,000 ಲೆಕ್ಕದಲ್ಲಿ ಅವರಿಗೆ ಸಹಾಯಧನವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಇದು ರೈತ ಸಿರಿ ಅಂತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ. ಅದೇ ರೀತಿ ಒಡಿಸಾದಲ್ಲೂ ಕೂಡ OMM ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ ಅವರು, ಒಡಿಸಾ ಮಿಲ್ಲೆಟ್ ಮಿಷನ್ ಅಂತೇಳಿ. ಅಲ್ಲೂ ಕೂಡ ಈ ರಾಗಿಯನ್ನ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಒಡಿಸಾದಲ್ಲಿ ಪ್ರಮುಖವಾದ ಬೆಳೆ ಏನಲ್ಲ ರಾಗಿ, ಆದ್ರೂ ಇದನ್ನ ಸಿರಿಧಾನ್ಯ ಲೆಕ್ಕದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಈ ಆವರಿಕೆ ಕ್ಷೇತ್ರವನ್ನು ಹೆಚ್ಚಿಗೆ ಮಾಡಿ ಏನ್ OMM ಅಂದ್ರೆ ಒಡಿಸಾ ಮಿಲ್ಲೆಟ್ ಮಿಷನ್ ಈ ಯೋಜನೆಯಡಿಯಲ್ಲಿ ಪಡಿತರವನ್ನು ಏನ್ ಕೊಡ್ತಾ ಇದ್ದಾರೆ ಅಲ್ಲಿ ರಾಗಿಯನ್ನ 2018ರಿಂದ ಇನ್ಕ್ಲೂಡ್ ಮಾಡ್ಕೋತಾರೆ ಅವರು. ಅಂದ್ರೆ ಭಾರತದಲ್ಲಿ ನಾವು ಯಾವಾಗ ನಾವು ಸಿರಿಧಾನ್ಯ ವರ್ಷ ಅಂತೇಳಿ ನಾವು ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ಅವರು ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಏನು ಈ ಮಿಲ್ಲೆಟ್ಗಳನ್ನ ಅಂದ್ರೆ ಈ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡೋ ಸಲುವಾಗಿ ವಿಶೇಷವಾದ ಯೋಜನೆಯನ್ನ ಅವರು ಮಹಾರಾಷ್ಟ್ರ ರಾಜ್ಯದವರು ಕೂಡ ಹಮ್ಮಿಕೊಂಡಿರ್ತಾರೆ. ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ಈ ರೈತ ಬಂಧು ಸಮಿತಿ ಅಂತೇಳಿ ಒಂದು ಸಪರೇಟ್ ಒಂದು ಎಕ್ಸ್ಕ್ಲೂಸಿವ್ ಎಫ್ ಪಿ ಓಸ್ ಮಾಡ್ತಾರೆ ಅವರು ಮಿಲ್ಲೆಟ್ ಸಲುವಾಗೆ. ಅಂದ್ರೆ ಈಗ ನಾವು ಇತ್ತೀಚೆಗೆ ನಾವು ಎಫ್ ಪಿ ಓಸ್ ಬಗ್ಗೆ ಬಹಳ ಮಾತಾಡ್ತಾ ಇದ್ದೀವಿ, ಅಂದ್ರೆ ಫಾರಂ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ, ರೈತ ಉತ್ಪಾದಕರ ಕಂಪನಿಗಳು. ನಾವು ಈಗ ಬಹಳ ಕಮರ್ಷಿಯಲೈಸ್ ಮಾಡಬೇಕು, ಅದನ್ನ ಕಮರ್ಷಿಯಲ್ ಟಚ್ ನಲ್ಲಿ ಅಗ್ರಿಕಲ್ಚರ್ ನ ತರಬೇಕು ಅಂತೇಳಿ ಬರೀ ಮಾತಾಡ್ತಾ ಇದ್ದೇವೆ. ಆದ್ರೆ ಇದು ನಿಜ ರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದೊಂದು ಇಡೀ ಕೃಷಿ ಕ್ಷೇತ್ರವನ್ನ ಕಂಪನಿ ರೂಪದಲ್ಲಿ ನಾವು ನೋಡೋ ಪ್ರಾರಂಭ ಮಾಡಿದ್ರೆ ಮತ್ತು ಅದೇ ರೀತಿಯಲ್ಲಿ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಇದು ರೈತರಿಗೂ ಅನುಕೂಲ. ಮತ್ತೆ ಅವರು ಏನು ರೈತರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಮಾರ್ಕೆಟ್ ಗ್ಲಟ್ ಆಗುತ್ತೆ ನಮ್ಗೆ ಎಲ್ಲದೂ ಓಕೆ, ಆದ್ರೆ ಈ ಮಾರುಕಟ್ಟೆನಲ್ಲಿ ನಮ್ಗೆ ನಿಜವಾದ ಬೆಲೆ ಸಿಗ್ತಾ ಇಲ್ಲ ಬೆಳೆಗಳಿಗೆ ಅಂತಕ್ಕಂತ ಕಂಪ್ಲೇಂಟು ಮೊದಲಿಂದನೂ ಇದೆ. ಇದನ್ನ ನಿವಾರಿಸೋ ನಿಟ್ಟಿನೊಳಗೆ ಎಫ್ ಪಿ ಓಸ್ ಗಳ ಪಾತ್ರ ಖಂಡಿತ ಇದೆ. ಆ ನಿಟ್ಟಿನೊಳಗೆ ತೆಲಂಗಾಣದೊಳಗೆ ಈ ಮಿಲ್ಲೆಟ್ಸ್ ಸಲುವಾಗೇನೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವೇನು ವಸ್ತುರ್ಗದ ಮಾಡದ್ಕೆರೆ ಅನ್ನೋ ಗ್ರಾಮದಲ್ಲಿ ನಾವು ಈ ಸಿರಿಧಾನ್ಯಗಳ ಒಂದು ಎಫ್ ಪಿ ಓಸ್ ಗಳನ್ನ ಮಾಡಿದ್ದೇವೆ, ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಸಿರಿಧಾನ್ಯಗಳಲ್ಲಿ ಪ್ರಮುಖವಾಗಿ ನಮ್ಮ ರೈತರು ಏನನ್ನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಸಂಸ್ಕರಣೆಯನ್ನ ಮಾಡುವಂತದ್ದು, ಅದ್ರ ಮೇಲೆ ಏನು ಒಂದು ಬುರ್ಗ್ ಅಂತೇಳಿ ಸಿಪ್ಪೆ ಇರುತ್ತೆ, ಆ ಸಿಪ್ಪೆಯನ್ನ ಹೋಗಲಾಡಿಸಿ ಅಕ್ಕಿಯನ್ನ ಮಾಡಬೇಕು. ಬರ್ಗ್ ಬರ್ಗ್ ಬರ್ಗ್ ಅಕ್ಕಿ ಆಗ್ಬೇಕು, ಊದಲು ಊದಲಕ್ಕಿ ಆಗ್ಬೇಕು, ಆರ್ಕ ಆರ್ಕ ಅಕ್ಕಿ ಆಗ್ಬೇಕು, ಕೊರಲೆ ಕೊರಲಕ್ಕಿ ಆಗ್ಬೇಕು. ಅವಾಗ ಅದಕ್ಕೆ ಹೆಚ್ಚಿನ ಬೆಲೆ, ಅದು ಒಂದು ಸಣ್ಣ ಸಿಪ್ಪೆ ಆ ಧಾನ್ಯಗಳ ಮೇಲೆ ಇರುತ್ತೆ, ಅದನ್ನ ಸಂಸ್ಕರಣೆ ಮಾಡಿ ಆ ಸಿಪ್ಪೆಯನ್ನ ತೆಗೆದು ಅಕ್ಕಿಯನ್ನಾಗಿ ಮಾಡತಕ್ಕಂತ ಕೆಲಸವನ್ನ ಮಾಡೋದೇ ಒಂದು ದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆನಲ್ಲೂ ಕೂಡ ಈಗಾಗಲೇ 4 ಸಂಸ್ಕರಣಾ ಘಟಕಗಳನ್ನ ನಾವು ನೀಡಿದ್ದೇವೆ ರೈತರಿಗೆ. ಇದರ ಮುಖಾಂತರ ರೈತರಿಗೆ ಏನ್ ಅನುಕೂಲ ಮಾಡಿಕೊಡ್ತಿದ್ದೀವಪ್ಪ ಅಂತ ಹೇಳಿದ್ರೆ, ಏನು ಸುತ್ತಮುತ್ತ ಬೆಳೀತಕ್ಕಂತ ರೈತರು ಮತ್ತೆ ಎಫ್ ಪಿ ಓಸ್ ನ ರೈತರು ಇವರೆಲ್ಲರೂ ಸೇರ್ಕೊಂಡು ಅದನ್ನ ಸಂಸ್ಕರಣಾ ಘಟಕಗಳಿಗೆ ತಂದು ಆ ಏನು ಧಾನ್ಯಗಳಿರ್ತವೆ ಅದನ್ನ ಅಕ್ಕಿಯಾಗಿ ಕನ್ವರ್ಟ್ ಮಾಡಿ ಅಂದ್ರೆ ಅಕ್ಕಿಯಾಗಿ ಮಾರ್ಪಡಿಸಿ ಅದನ್ನ ಮಾರಾಟ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಪ್ರೈಸ್ ಬರ್ತಾ ಇದೆ. ಮತ್ತೆ ಹೊಸ ಹೊಸ ಉತ್ಪನ್ನಗಳು ಕೂಡ ಉಟ್ಕೊಳ್ತಾ ಇದ್ದಾವೆ, ಅದರಲ್ಲಿ ಈ ನ್ಯೂಟ್ರಿಷನ್ ತರ ಅದನ್ನ ಉಪಯೋಗಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ, ಮೇನ್ ಸೋರ್ಸ್ ಆಫ್ ನ್ಯೂಟ್ರಿಷನ್ ಆಗಿ. ಈ ನಿಟ್ಟಿನಲ್ಲಿ ಇದು ರೈತರಿಗೆ ಅನುಕೂಲ ಆಗುತ್ತೆ, ಇದನ್ನ ಹೆಚ್ಚಿನ ಕ್ಷೇತ್ರವನ್ನ ತರಬೇಕು ಅನ್ನೋ ಉದ್ದೇಶದಿಂದನೇ ನಾವು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದೀವಿ. March 21 ಈ ರೀತಿ ಘೋಷಣೆ ಆಗಿದೆ. ಇದಕ್ಕೆ ಈಗಲಿಂದನೇ ಒಂದು ಸಣ್ಣ ತಯಾರಿಯನ್ನ ನಡೀತಾ ಇದೆ. ಸಿರಿಧಾನ್ಯಗಳ ಮಹತ್ವ ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಮನುಷ್ಯ ಏನು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾನಲ್ಲ, ಅದಕ್ಕೊಂದು ಪರಿಹಾರ ಅಂತ ನಾವು ಸಿರಿಧಾನ್ಯಗಳಿಗೆ ಹೇಳ್ಬಹುದು. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿಯ ಇದಿಂದನೇ ನಾವು ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದೇವೆ, ಆರೋಗ್ಯ ಸಮಸ್ಯೆಗಳನ್ನ. ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಇದರಿಂದ ನಾವು ಪರಿಹಾರ ಕಂಡ್ಕೋಬಹುದು. ಇಲ್ಲಿ ನಮ್ಮ ರೈತನ ಜವಾಬ್ದಾರಿ ಏನನ್ನೋದು, ಈಗ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಚರಣೆ ಮಾಡ್ತಿದ್ದೀವಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡ್ತಿದೆ, ಎಲ್ಲ ಅದಕ್ಕೆಲ್ಲ ಕಮಿಟಿಗಳೆಲ್ಲ ಮಾಡಿದೆ, ನಾವು ತಯಾರು ಮಾಡೋ. ಆದ್ರೆ ನಮ್ಮ ಜವಾಬ್ದಾರಿ, ನಾವು ಏನ್ ಮಾಡ್ಬೇಕು ಅಂದ್ರೆ ರೈತರಾದಂತವ್ರು, ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಸರ್? ಈಗ ಈ ಸಿರಿಧಾನ್ಯವನ್ನ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆಯುವ ಪ್ರಯತ್ನವನ್ನ ಎಲ್ಲಾ ರೈತರು ಮಾಡಬೇಕು ಅಂತೇಳಿ ನಾನು ಎಲ್ಲಾ ರೈತರಲ್ಲೂ ಮನವಿಯನ್ನು ಮಾಡ್ತೇನೆ. ಒಂದು, ನಮ್ಮ ಜಿಲ್ಲೆನಲ್ಲಿ ಪೂರ್ವ ಮುಂಗಾರಿನಲ್ಲೇ ಸಿರಿಧಾನ್ಯವನ್ನ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ನಮ್ಮ ವಾತಾವರಣ ಅದಕ್ಕೆ ಹೇಳಿ ಮಾಡಿಸ್ತಂತಿದೆ. ಉದಾಹರಣೆಗೆ ವಸ್ತುರ್ಗದಲ್ಲಿ ಈ ಪೂರ್ವ ಮುಂಗಾರಿನಲ್ಲೇ ಈ ಸಿರಿಧಾನ್ಯಗಳನ್ನ ಬೆಳೀತಕ್ಕಂತ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಹೆಚ್ಚಿನ ಮಳೆ ಬೇಕಾಗೋದಿಲ್ಲ. ಸಿರಿಧಾನ್ಯವನ್ನ ಬೆಳೆಯೋದಕ್ಕೆ ನಮಗೆ ಅತಿ ಹೆಚ್ಚಿನ ಮಳೆ ಯಾವುದೇ ಕಾರಣಕ್ಕೂ ಬೇಕಾಗೋದಿಲ್ಲ. ಇರತಕ್ಕಂತ ಕಡಿಮೆ ನೀರಿನಲ್ಲೇ ಒಳ್ಳೆ ಬೆಳೆ ಬರೋದ್ರಿಂದ. ಮತ್ತೆ ನಮ್ಮ ಜಿಲ್ಲೆನಲ್ಲಿ ಕಳೆದ ಒಂದು 2-3 ವರ್ಷದಿಂದ ಸುಮಾರು ಈ ಏಪ್ರಿಲ್ ಮೇ ಮಂತ್ ನಲ್ಲಿ ಮಳೆ ಆಗ್ತಾ ಇದೆ. ಈ ಸಾಲಿನಲ್ಲಿ ಆಗಿದೆ, ಕಳೆದ ಸಾಲಿನಲ್ಲೂ ಕೂಡ ಆಗಿದೆ. ಆ ಮೇ ತಿಂಗಳಲ್ಲಿ ಎಲ್ಲಿ ಒಳ್ಳೆ ಮಳೆ ಆಗ್ತದೆ ಅಲ್ಲಿ ನಿಜವಾಗ್ಲೂ ಒಳ್ಳೆ ಇಳುವರಿಯನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ ರೈತರು. ಮತ್ತೆ ಮೇ ಮಿಡ್ಲ್ ಭಾಗದಲ್ಲಿ ಬಿತ್ತಿದ್ರು ಸಹಿತ ಜೂನ್ ಜುಲೈ ಎಂಡಿಗೆ ಅವರು ಬೆಳೆಯನ್ನ ಕಟಾವು ಮಾಡಿ ಮುಂದೆ ನಂತರದಲ್ಲಿ ಏನು ಹಿಂಗಾರು ಬೆಳೆಯನ್ನ ಬೆಳೀತಕ್ಕಂತ ವ್ಯವಸ್ಥೆ ಇದೆ. ರಾಗಿಯನ್ನ ಬೆಳೀತಾ ಇದ್ದಾರೆ, ಹುರುಳಿಯನ್ನ ಬೆಳೀತಾ ಇದ್ದಾರೆ ಸಿರಿಧಾನ್ಯವನ್ನ ತೆಗೆದು. ಹಂಗಾಗಿ ರೈತರಿಗೆ ಇದು ಖಂಡಿತ ಅನುಕೂಲ ಆಗುತ್ತೆ. ಆಮೇಲೆ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೀತಕ್ಕಂಥದ್ದು ಇದು. ರಸಗೊಬ್ಬರವನ್ನ ಹಾಕದಲ್ಲೇನು ಕೂಡ ಇದನ್ನ ಸಿರಿಧಾನ್ಯವನ್ನ ಬೆಳೆಯಲಿಕ್ಕೆ ಅವಕಾಶ ಇದೆ. ಮತ್ತೆ ರೋಗ ಕೀಟ ಬಾಧೆಗಳಂತೂ ಇಲ್ಲವೇ ಇಲ್ಲ. ಹೆಚ್ಚು ನೀರನ್ನು ಬೇಕಾಗೋದಿಲ್ಲ. ಮತ್ತೆ ಇದರಿಂದ ಏನು ಮೇವು ಬರುತ್ತೆ, ಇದು ಬಹಳ ಉತ್ಕೃಷ್ಟ ಮಟ್ಟದ ಮೇವನ್ನ ನಮ್ಮ ರೈತರು ಇದರಿಂದ ಜಾನುವಾರುಗಳಿಗೆ ಸಿಕ್ಕುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಜಾನುವಾರುಗಳನ್ನ ಸಾಕೋದೇ ಕಡಿಮೆ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೇವು ಸಿಗ್ತಾ ಇಲ್ಲ, ಅವುಗಳ ನಿರ್ವಹಣೆ ಕಷ್ಟ ಅಂತೇಳಿ. ಇದು ಬಹಳ ಅತ್ಯುತ್ತಮವಾದಂತ ಮೇವನ್ನ ನಮ್ಮ ಈ ಸಿರಿಧಾನ್ಯಗಳು ಒದಗಿಸಿಕೊಡ್ತವೆ. ಒಂದು ಸಿರಿಧಾನ್ಯವನ್ನ ಅಕ್ಕಿಯನ್ನಾಗಿ ಮಾಡ್ತಕ್ಕಂಥದ್ದು ಮೊದಲನೇದು. ಮುಂದೆ ಅಲ್ಲಿಂದ ಮುಂದೆ ಏನಾದರೂ ಇನ್ನೂ ಅಡಿಷನ್ ಮೌಲ್ಯವರ್ಧನೆ ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ನಮ್ಮ ರೈತರು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಂಸ್ಕರಣೆ, ಈಗ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ನವರು ಕೂಡ ಇದರಲ್ಲಿ ಒನ್ ಆಫ್ ದಿ ಪಾರ್ಟಿ. ಅಂದ್ರೆ ನಮ್ಮ ಏನು 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದೀವಿ, ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮಕಾರಿಯನ್ನಾಗಿ ಮಾಡೋದಕ್ಕೆ ಮತ್ತು ಇದನ್ನ ಆಚರಣೆಗೆ ತರೋದ್ರಲ್ಲಿ ಬೇರೆ ಬೇರೆ ಇಲಾಖೆಗಳ ಪಾತ್ರ ಇದೆ. ಒಂದು ಕೃಷಿ ಇಲಾಖೆ ಪಾತ್ರ ಆದ್ರೂ ಸಹಿತ ಈ ಸಂಸ್ಕರಣೆ ವಿಭಾಗಕ್ಕೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ನವರು ಅವರು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ಕೃಷಿ ಸಂಸ್ಕರಣೆಗೆ ಸಂಬಂಧಪಟ್ಟಂತ ತರಬೇತಿಗಳನ್ನಾಗ್ಲಿ, ಆತರ ಘಟಕಗಳನ್ನಾಗ್ಲಿ, ಅದನ್ನ ತಂದು ಅಳವಡಿಸತಕ್ಕಂತ ವ್ಯವಸ್ಥೆಯನ್ನ ಆ ಇಲಾಖೆ ವಹಿಸಿಕೊಂಡಿದೆ. ಇದಲ್ದಲೆ ನಮ್ಮ ಶಿಕ್ಷಣ ಇಲಾಖೆಯವರು ಕೂಡ ಇದರದ್ದು ಒಂದು ಭಾಗನೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಇದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅನ್ನೋದು ಈ ಇದರ ಒಂದು ಒಂದು ಭಾಗ. ಈಗ ನಾವು 2023 ನಾವು ಘೋಷಣೆ ಮಾಡೋದಕ್ಕೆ ಇನ್ನು ಸಾಕಷ್ಟು ಸಮಯ ಇರೋದ್ರಿಂದ ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಗಮನವನ್ನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ಇದರದ ಪ್ರಾಮುಖ್ಯತೆಯನ್ನ, ಯಾಕಂದ್ರೆ ಅವರೇ ನಾಳಿನ ಪ್ರಮುಖ ಪ್ರಜೆಗಳು, ಹಂಗಾಗಿ ಆ ವಿದ್ಯಾರ್ಥಿಗಳಲ್ಲೂ ಕೂಡ ಇದ್ರನ್ನ ತುಂಬಬೇಕು, ಈ ಜ್ಞಾನವನ್ನ ತುಂಬಬೇಕು, ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಸಲುವಾಗಿ ಈ ಶಿಕ್ಷಣ ಇಲಾಖೆಯನ್ನು ಸಹಿತ ಈ ಅಭಿಯಾನದ ಒಂದು ಭಾಗವನ್ನಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಉತ್ಪಾದಕತೆಯನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ಈಗ ನಾವು ನೋಡ್ತಾ ಇದ್ದೀವಿ ಪ್ರತಿ ಎಕರೆ ಲೆಕ್ಕಕ್ಕೆ ಮಾತಾಡದಿದ್ರೆ ಒಂದು 3 ಕ್ವಿಂಟಾಲು, ಕೆಲವು ಕಡೆ 4 ಕ್ವಿಂಟಾಲ್ ಮ್ಯಾಕ್ಸಿಮಮ್ ಈ ತರದ್ದು ಬೆಳೀತಾ ಇದ್ದಾರೆ. ಇದನ್ನ ಯಾವ ರೀತಿಯಲ್ಲಿ ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನ ನಮ್ಮ ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಮತ್ತೆ ಏನು ಸಂಶೋಧನಾ ಕೇಂದ್ರಗಳಿದ್ದಾವೆ ಅದಕ್ಕಂತಾನೆ ಸಪರೇಟ್ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೂಡ ಈಗ ಹೆಂಗೆ ನಾನು ಶಿಕ್ಷಣ ಇಲಾಖೆ ಅಂತ ಹೇಳಿದೆ, ಇದನ್ನ ಈ R&D ವಿಭಾಗವನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಮತ್ತು ಕೃಷಿ ಇಲಾಖೆಗೂ ಕೂಡ ವಹಿಸಿಕೊಟ್ಟು ಇದರ ಬಗ್ಗೆ ಹೆಚ್ಚಿನ ಕೆಲಸವನ್ನ ಮಾಡಬೇಕು ಅಂತೇಳಿ ಒಂದು ಭಾಗವಾಗಿ ಇಟ್ಕೊಂಡಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕಾನೂನುಗಳನ್ನ ಮಾಡಬಹುದು, ಆ ರೀತಿಯ ಕಾನೂನುಗಳನ್ನು ಸಹಿತ ತರೋದಕ್ಕೆ ಈಗ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಯಾವ ಕಾನೂನನ್ನ ತಂದ್ರೆ ನಮ್ಮ ಸಿರಿಧಾನ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬರ್ತದೆ, ಆ ನಿಟ್ಟಿನೊಳಗೆ ಏನು ಯೋಚನೆ ಮಾಡಬೇಕು ಅದನ್ನು ಸಹಿತ ಈ ಕ್ಯಾಬಿನೆಟ್ ನೊಳಗೆ ಕೂತು ಡಿಸ್ಕಸ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲೂ ಸಾಕಷ್ಟು ಕೆಲಸ ಆಗಿದೆ. ಹಂಗಾಗಿ ಇದು 2023 ಒಂದು ಬಹಳಷ್ಟು ಒಂದು ಸಿದ್ಧತೆ ನಡೆದಿದೆ, ತಳಪಾಯ ನಡೀತಾ ಇದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇದಕ್ಕೆ ರೈತರು ಕೂಡ ಕೈ ಜೋಡಿಸಬೇಕಾಗಿದೆ. ಇಲ್ಲಿ ಪ್ರತಿಯೊಬ್ಬರು ಕರ್ತವ್ಯ ಅದು. ಹೌದು, ಸಿರಿಧಾನ್ಯಗಳನ್ನು ಬೆಳಿಬೇಕು, ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯುವ ಒಂದು ಕೆಲಸ ಆಗಬೇಕಾಗಿದೆ ಸರ್. ಹೌದು ಹೌದು. ಈಗ ನಮ್ಮಲ್ಲೂ ಕೂಡ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ಅಂದ್ರೆ ನಮ್ಮ ಏನು ಪಡಿತರಗಳನ್ನ ವಿತರಣೆ ಮಾಡ್ತಾರೆ, ಇಲ್ಲಿ ಸಿರಿಧಾನ್ಯಗಳನ್ನ ಯಾಕೆ ವಿತರಣೆ ಮಾಡಬಾರದು ಅನ್ನೋದು ಕೂಡ ಈ ಅಭಿಯಾನದ ಒಂದು ಭಾಗ. ಅಂದ್ರೆ ನಾವು ಏನು 2023 ಸಜ್ಜಾಗೋದ್ರೊಳಗೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಆ ಸಜ್ಜಿನೊಳಗೆ ಈಗ ನಾವು 2023 ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನೊಳಗೆ ಇದನ್ನ ಯಾಕೆ ತರಬಾರದು ಅನ್ನೋ ಚಿಂತನೆಯನ್ನು ಕೂಡ ನಮಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರೊಳಗೆ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರವಾಸ ಬರ್ತಕ್ಕಂಥವ್ರಿಗಾಗ್ಲಿ ಅಥವಾ ಯಾವ್ದಾದ್ರು ನಮ್ಮ ಸ್ಮಾರಕಗಳಿದ್ದಾವೆ, ಆ ಸ್ಮಾರಕಗಳಲ್ಲಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಕ್ಕಂಥದ್ದಾಗ್ತದೆ. ಆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಾಗ ಈ ಟೂರಿಸಂ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಈ ತರ ಈ ನಮ್ಮ ಏನು ಸಿರಿಧಾನ್ಯಗಳಿಂದ ತಯಾರಾದಂತ ಆಹಾರವನ್ನ ವಿತರಣೆ ಮಾಡ್ತಕ್ಕಂಥದ್ದು, ಅದರ ಪೇಯಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಪ್ರಚಾರ ಕೊಡ್ತಕ್ಕಂಥದ್ದು. ಅವರು ಸಾಕಷ್ಟು ಹೋಟೆಲ್ಗಳಲ್ಲಿ ಇದಾವೆ. ಹೌದು, ಟೂರಿಸಂ ಡಿಪಾರ್ಟ್ಮೆಂಟ್ ಹೋಟೆಲ್ಸ್ ಇದೆ, ಆ ಹೋಟೆಲ್ಸ್ ನಲ್ಲೂ ಕೂಡ ಮಾಡಿಕೊಡೋದಕ್ಕೆ ಅವಕಾಶ ಇದೆ. ಹಂಗಾಗಿ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಇದರ ಒಂದು ಭಾಗವಾಗಿ ಮಾಡಿಕೊಂಡಿದ್ದಾರೆ. ಮತ್ತು ಈ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಏನಿದೆ ಅಥವಾ ಗ್ರಾಮೀಣ ಅಭಿವೃದ್ಧಿ ಮಿನಿಸ್ಟ್ರಿ ಏನಿದೆ ಅವರು ಕೂಡ ಇದರದ್ದು ಒಂದು ಭಾಗ ಆಗಿದ್ದಾರೆ. ಯಾಕಂದ್ರೆ ಇದು ಅಲ್ಟಿಮೇಟ್ಲಿ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯೇ ಮುಖ್ಯ ಉದ್ದೇಶ. ರೈತರ ಅಭಿವೃದ್ಧಿ ಅಂತ ಹೇಳಿದ್ರೆ ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅನ್ನೋದು. ಈ ನಿಟ್ಟಿನಲ್ಲೂ ಸಹಿತ ಅವರು ಕೂಡ ಇದ್ದಾರೆ. ಆಮೇಲೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ನವರು ಕೂಡ ಇದರದ್ದು ಒಂದು ಭಾಗವಾಗಿದ್ದಾರೆ. ಅಂದ್ರೆ ಇದನ್ನ ಎಕ್ಸ್ಪೋರ್ಟ್ ಮಾಡಕ್ ಸಾಧ್ಯನಾ ಅನ್ನೋ ಯೋಚನೆಯನ್ನ, ಮತ್ತು ಆ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ವಾಟ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಇಸ್ ನೀಡೆಡ್, ಅದಕ್ಕೆ ಏನು ತಯಾರಿ ಇರಬೇಕು. ಹಂಗಾಗಿ ಆ ನಿಟ್ಟಿನೊಳಗೆ ಈ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅನ್ನು ಕೂಡ ಈ ಒಂದು ಅಭಿಯಾನದ ಅಥವಾ ಈ ಒಂದು ಮಿಲೆಟ್ಸ್ ಭಾಗವಾಗಿ ಇಟ್ಕೊಂಡಿದ್ದಾರೆ. ಅವರು ಕೂಡ ಈ ನಿಟ್ಟಿನೊಳಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆಯನ್ನ ಮಾಡಿರೋದ್ರಿಂದ ನಾವೆಲ್ಲರೂ ಸೇರಿ ಕೈ ಜೋಡಿಸಬೇಕಾಗಿದೆ. ಭಾರತವು ಕೈ ಜೋಡಿಸಬೇಕು, ನಮ್ಮ ಕರ್ನಾಟಕದ ರೈತರು ಕೂಡ ಕೈ ಜೋಡಿಸಬೇಕು. ನಾವೆಲ್ಲರೂ ಕೈ ಜೋಡಿಸಿದಲ್ಲಿ ನಾವು ಇದನ್ನ ನಿಜವಾಗಿಯೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಆಚರಣೆ ಮಾಡೋದಕ್ಕೆ ಸಾಧ್ಯ ಇದೆ. ಖಂಡಿತ ಸರ್, ಯಾಕಂದ್ರೆ ಭಾರತ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವಂತ ಒಂದು ದೇಶ ಆಗಿರೋದ್ರಿಂದ ಇಲ್ಲಿ ನಮ್ಮ ಜವಾಬ್ದಾರಿ ಬಹಳ ಮುಖ್ಯ ಇದೆ. ನಾವೇ ಅದನ್ನ ಮುಂದಾಳತ್ವ ತಗೊಳ್ಳೋ ಒಂದು ಸಂದರ್ಭ ಇದು ಅಂತ ಹೇಳ್ಬೋದು ನಾವು. ಹೌದು, ಹಂಗಾಗಿ ಎಲ್ಲಾ ಇಲಾಖೆಯನ್ನು ಕೂಡ ಯಾಕೆ ಇದ್ರೊಳಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ ಮತ್ತೆ ಇದರದ ಅಗತ್ಯ ಕೂಡ ಇದೆ. ಹಂಗಾಗಿ ಇವನ್ ನಮ್ಮ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆ ಏನಿದೆ ಅಥವಾ ಮಿನಿಸ್ಟ್ರಿ ಏನಿದೆ ಅವರು ಕೂಡ ಈ ಇದರದ ಒಂದು ಭಾಗ ಆಗಿದ್ದಾರೆ. ಅಂದ್ರೆ ಈ ಅಂಗನವಾಡಿ ಒಳಗೆ ಈ ಮಿಲೆಟ್ಸ್ ಇಂದ ಮಾಡಿದಂತ ಯಾವ್ದಾದ್ರು ತಿಂಡಿಗಳನ್ನ ಆಹಾರವನ್ನ ಕೊಡೋದಕ್ಕೆ ಏನು ಯೋಜನೆಯನ್ನ ರೂಪಿಸಬೇಕು, ಮತ್ತೆ ಈಗ ಪ್ರವಾಸ ಲೆಕ್ಕದೊಳಗೆ ಎಲ್ಲಾ ಹೋಟೆಲ್ಗಳಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಮತ್ತೆ ಅಂಗನವಾಡಿಗಳಲ್ಲಿ ಈ ತರದಲ್ಲಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ವಾಟ್ ಇಸ್ ದಿ ಟೋಟಲ್ ರಿಕ್ವೈರ್ಮೆಂಟ್, ಡಿಮ್ಯಾಂಡ್ ಜಾಸ್ತಿ ಆಗ್ಲೇಬೇಕು. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಇವನ್ ಆಶ್ಚರ್ಯ ಆಗ್ಬೋದು, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕೂಡ ಇದ್ರದ್ದು ಒಂದು ಭಾಗ. ಅಂದ್ರೆ ಈ ರೈಲ್ವೇದಲ್ಲೂ ಕೂಡ ನಮ್ದು ಕ್ಯಾಟರಿಂಗ್ ಸಿಸ್ಟಮ್ ಇರ್ತದೆ, ಆಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಅಂತ ವ್ಯವಸ್ಥೆ ಒಳಗೆ ಸಿರಿಧಾನ್ಯಗಳಿಂದ ತಯಾರಾದಂತಹ ಆಹಾರವನ್ನ ಕೊಟ್ಟಲ್ಲಿ ಒಂದು ಜನರ ಆರೋಗ್ಯನೂ ಕೂಡ ಸುಧಾರಿಸುತ್ತೆ, ಮತ್ತೊಂದು ನಮ್ಮ ರೈತರಿಗೆ ಇದರಿಂದ ಬೇಡಿಕೆಯನ್ನು ಜಾಸ್ತಿ ಆಗುತ್ತೆ, ಅವರಿಗೆ ಒಳ್ಳೆ ದರನು ಸಿಗುತ್ತೆ ಅನ್ನೋ ದೃಷ್ಟಿನಲ್ಲಿ ಒಂದು ರೈಲ್ವೇಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅಂದ್ರೆ ಈ ಅಭಿಯಾನದ ಜೊತೆ ಇದ್ದಾರೆ. ನಾವೆಲ್ಲರೂ ಸೇರಿ ಈ ಅಭಿಯಾನವನ್ನ ಯಶಸ್ವಿ ಮಾಡಬೇಕಾಗಿದೆ. ಪ್ರಮುಖವಾಗಿ ರೈತರು ಕೈ ಜೋಡಿಸಬೇಕು. ಖಂಡಿತ, ರೈತರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಮಾಡ್ತಾರೆ. ಈ ನಿಟ್ಟಿನೊಳಗೆ ನಾವು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕನಾಗಿ ನಾನು ನಮ್ಮ ಎಲ್ಲ ರೈತರಿಗೂ ಏನ್ ಮನವಿಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ, ಹೆಚ್ಚಿನ ರೀತಿಯಲ್ಲಿ ನೀವು ಸಿರಿಧಾನ್ಯವನ್ನು ಬೆಳಿಬೇಕು, ಅವರಿಕೆ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಾಗಬೇಕು. ಇಷ್ಟೆಲ್ಲ ನಾವು 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ಮಾಡಿದಾಗ ನಾವು ನ್ಯಾಚುರಲ್ ಆಗಿ ಬಹಳ ಟ್ರೆಡಿಷನಲ್ ಮಿಲೆಟ್ಸ್ ಗ್ರೋಯಿಂಗ್ ಡಿಸ್ಟ್ರಿಕ್ಟ್ಸ್ ಇದು, ಅಂದ್ರೆ ಡಿಸ್ಟ್ರಿಕ್ಟ್ ಒನ್ ಆಫ್ ದಿ ಡಿಸ್ಟ್ರಿಕ್ಟ್, ಬಹಳ ವರ್ಷಗಳಿಂದ ನಾವು ಇಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ಆದ್ರೆ ಈ 23 ಗಮನದಲ್ಲಿಟ್ಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರು ಸಿರಿಧಾನ್ಯವನ್ನು ಬೆಳೆಯೋದಕ್ಕೆ ಮುಂದಾಗಬೇಕು. ಇದಕ್ಕೆ ಈ ಸಂಸ್ಕರಣೆಗಾಗಲಿ, ಇದಕ್ಕೆ ಮಾರ್ಕೆಟಿಂಗ್ ಆಗಲಿ ಅಥವಾ ದರದ ಬಗ್ಗೆ ಆಗಲಿ ಯಾವುದೇ ತಮಗೆ ಅನುಮಾನಗಳು ಬೇಡ. ಖಂಡಿತವಾಗ್ಲೂ ಇಡೀ ಈ ಪ್ರಪಂಚವೇ ಇದಕ್ಕೆ ನಮಗೆ ಎದುರು ನೋಡ್ತಾ ಇದೆ, ಅದರಲ್ಲೂ ಭಾರತದಿಂದ ಹೆಚ್ಚಿನ ಉತ್ಪಾದನೆಯಾಗಿ ಬರುತ್ತೆ ಅನ್ನೋ ನಿರೀಕ್ಷೆ ಅಲ್ಲಿ ಇಡೀ ಪ್ರಪಂಚನೇ ಇದೆ. ಇದು FAO-ನವರು ಇರೋದ್ರಿಂದ ಯಾವ್ದೋ ಒಂದು ಭಾರತದಲ್ಲಿ ಆಗ್ತಕ್ಕಂಥದ್ದು ಅಥವಾ ಯಾವ್ದೋ ಒಂದು ದೇಶದಲ್ಲಿ ಆಗ್ತಕ್ಕಂಥ ಅಭಿಯಾನ ಅಲ್ಲ ಇದು, ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಕೈ ಜೋಡಿಸ್ತಕ್ಕಂಥ ಅಭಿಯಾನ, ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಂತ ಹೇಳ್ತೇನೆ. ಒಳ್ಳೇದು ಸರ್, ಯಾಕಂದ್ರೆ ಒಂದು ಸಿರಿಧಾನ್ಯಗಳ ಮಹತ್ವವನ್ನು ನಾವು ತಿಳ್ಕೊಂಡ್ರೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿನೂ ಇಲ್ಲಿದೆ. ಬರೀ ಒಬ್ಬರಿಂದ ಇದು ಯಾವುದೇ ಒಂದು ಅಭಿಯಾನ ಯಶಸ್ವಿ ಆಗಲ್ಲ, ಪ್ರತಿಯೊಬ್ಬರೂ ಅದಕ್ಕೆ ಕೈ ಜೋಡಿಸಬೇಕಾಗುತ್ತೆ. ಹಾಗಾಗಿ ರೈತರು ಇರ್ಬೋದು, ಅಂದ್ರೆ ಜೊತೆಗೆ ಬೇರೆ ಬೇರೆ, ಈಗ ನೀವು ಹೇಳಿದ್ರೆ ಮಕ್ಕಳಲ್ಲಿ ಇದನ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ, ಆಮೇಲೆ ಬೇರೆ ಬೇರೆ ಇಲಾಖೆಗಳೆಲ್ಲ ಇದರಲ್ಲಿ ಭಾಗವಹಿಸ್ತಿದ್ದಾವೆ ಅಂತೇಳಿ, ಇಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿನೂ ಇದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಸೇರಿ ಈ ಒಂದು ಅಭಿಯಾನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇಂದಿನ ಪ್ರಶ್ನೆ ಹೀಗಿದೆ: ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸಲು ತೀರ್ಮಾನಿಸಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ: ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸಲು ತೀರ್ಮಾನಿಸಲಾಗಿದೆ? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ವಿಳಾಸ: ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಬಹುಮಾನಿತ ವಿಜೇತರನ್ನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುವುದು. ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 8 ಗಂಟೆಗೆ

ಬದನೆಕಾಯಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1200 ರೂಪಾಯಿಗಳು, ಗೋರಿಕಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿಗಳು, ಎಲೆಕೋಸು ಕ್ವಿಂಟಾಲ್ಗೆ 300 ರೂಪಾಯಿಂದ 500 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 1800 ರೂಪಾಯಿಂದ 2200 ರೂಪಾಯಿಗಳು, ಕ್ಯಾರೆಟ್ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿಗಳು, ಹೂಕೋಸು ಕ್ವಿಂಟಾಲ್ಗೆ 600ರಿಂದ 800 ರೂಪಾಯಿಗಳು, ಸಪೋಟ ಕ್ವಿಂಟಾಲ್ಗೆ 2000 ರೂಪಾಯಿಂದ 3000 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಾಲ್ಗೆ 1400 ರೂಪಾಯಿಂದ 1800 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಾಲ್ಗೆ 1800 ರೂಪಾಯಿಂದ 2200 ರೂಪಾಯಿಗಳು, ಬೆಳ್ಳುಳ್ಳಿ ಕ್ವಿಂಟಾಲ್ಗೆ 3600 ರೂಪಾಯಿಂದ ಕನಿಷ್ಠ ಅಗನಿಷ್ಠ 3600 ರೂಪಾಯಿಗಳು, ಅವರೆಕಾಯಿ ಇಡಿ ಕ್ವಿಂಟಾಲ್ಗೆ 1800 ರೂಪಾಯಿಂದ 2200 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 500 ರೂಪಾಯಿಂದ 700 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ 3180 ರೂಪಾಯಿಂದ 5300 ರೂಪಾಯಿಗಳು, ನವಿಲುಕೋಸು ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು, ಬೆಂಡೆಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು, ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ 1200 ರೂಪಾಯಿಗಳು, ಮೂಸಂಬಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 3000 ರೂಪಾಯಿಗಳು, ಈರುಳ್ಳಿ ಕ್ವಿಂಟಾಲ್ಗೆ 200 ರೂಪಾಯಿಂದ 1550 ರೂಪಾಯಿಗಳು, ಕಿತ್ತಳೆ ಕ್ವಿಂಟಾಲ್ಗೆ 1500 ರೂಪಾಯಿಂದ 3000 ರೂಪಾಯಿಗಳು, ಭತ್ತ ಸಾಧಾರಣ ಕ್ವಿಂಟಾಲ್ಗೆ 1550 ರೂಪಾಯಿಂದ 1830 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 2000 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ 1500 ರೂಪಾಯಿಂದ 2500 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ 3000 ರೂಪಾಯಿಂದ 4000 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಾಲ್ಗೆ 1500 ರೂಪಾಯಿಂದ 1700 ರೂಪಾಯಿಗಳು, ಮೂಲಂಗಿ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿಗಳು, ಹೀರೆಕಾಯಿ ಕ್ವಿಂಟಾಲ್ಗೆ 1400 ರೂಪಾಯಿಂದ 1800 ರೂಪಾಯಿಗಳು, ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು, ಸುವರ್ಣಗಡ್ಡೆ ಕ್ವಿಂಟಾಲ್ಗೆ 2200 ರೂಪಾಯಿಂದ 2600 ರೂಪಾಯಿಗಳು, ತೊಂಡೆಕಾಯಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2400 ರೂಪಾಯಿಗಳು, ಟೊಮ್ಯಾಟೊ ಕ್ವಿಂಟಾಲ್ಗೆ 500 ರೂಪಾಯಿಂದ 700 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು, ಬಳ್ಳಾರಿಯ ಮಾರುಕಟ್ಟೆ ಧಾರಣೆ, ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1646 ರೂಪಾಯಿಂದ ಗರಿಷ್ಠ 1827 ರೂಪಾಯಿಗಳು, ಜೋಳ ಬಿಳಿ ಕ್ವಿಂಟಾಲ್ಗೆ 1144 ರೂಪಾಯಿಂದ 2033 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2022 ರೂಪಾಯಿಗಳು, ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ 2566 ರೂಪಾಯಿಂದ 2809 ರೂಪಾಯಿಗಳು, ಸೂರ್ಯಪಾನ ಕ್ವಿಂಟಾಲ್ಗೆ 3610 ರೂಪಾಯಿಂದ 6719 ರೂಪಾಯಿಗಳು, ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5789 ರೂಪಾಯಿಗಳು, ಹರಪನಹಳ್ಳಿಯ ಮಾರುಕಟ್ಟೆಧಾರಣೆ, ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1480 ರೂಪಾಯಿಂದ ಗರಿಷ್ಠ 1520 ರೂಪಾಯಿಗಳು, ಹರಿಹರದ ಮಾರುಕಟ್ಟೆ ಧಾರಣೆ, ಭತ್ತ ದಪ್ಪ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1760 ರೂಪಾಯಿಗಳು, ಇವಿಷ್ಟು ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ರೈತ ಬಂಧವರಿಗೂ ನಮಸ್ಕಾರ. ನಾನು ಎಚ್ ಜಿ ಸಣ್ಣ ತಿಮ್ಮಪ್ಪ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ಭತ್ತದಲ್ಲಿ ಯಾಂತ್ರೀಕೃತ ನಾಟಿ ಪದ್ಧತಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿ ತಿಳಿದುಕೊಳ್ಳೋಣ. ರೈತರು ಹಿಂದಿನ ಕಾಲದಿಂದಲೂ ನಾವೇನು ಕೈ ನಾಟಿಯಿಂದ ನಾಟಿ ಮಾಡ್ತಾ ಇದೀವಿ ಆ ಪದ್ಧತಿಯನ್ನು ಇಲ್ಲಿವರೆಗೂ ಸಹ ಅನುಸರಿಸಿಕೊಂಡು ಬರ್ತಾ ಇದೀವಿ. ಆದರೆ ಕಾಲಕ್ರಮೇಣವಾಗಿ ಕೃಷಿಯಲ್ಲಿ ಭತ್ತದ ಒಂದು ಬೇಸಾಯದಲ್ಲಿ ಹೆಚ್ಚು ಖರ್ಚು ಬರ್ತಿದೆ. ಯಾಕಂದ್ರೆ ನಾಟಿ ಪದ್ಧತಿಯಿಂದ ಹೆಚ್ಚಿನ ಒಂದು ಕೂಲಿ ಆಳುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಮತ್ತು ಕೃಷಿ ಕಾರ್ಮಿಕರ ಸಂಖ್ಯೆ ದಿನ ದಿನಕ್ಕೆ ಕಡಿಮೆ ಆಗ್ತಿದೆ. ಈ ದೃಷ್ಟಿಯಿಂದ ನಮ್ಮ ಭತ್ತದ ಬೇಸಾಯದಲ್ಲಿ ಯಾಂತ್ರೀಕೃತ ಭತ್ತದ ನಾಟಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗೋದ್ರಿಂದ ಭತ್ತದಲ್ಲಿ ಲಾಭದಾಯಕವಾಗಿ ಬೆಳೆಯನ್ನು ಬೆಳಿಬಹುದು. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಭತ್ತದ ಒಂದು ನರ್ಸರಿ ಅಂದ್ರೆ ಸಸಿ ಪದ್ಧತಿಯನ್ನು ಬೆಳೆಸಿಕೊಂಡು 20 ದಿವಸದ ಸಸಿಗಳನ್ನು ನಾವು ಯಾಂತ್ರೀಕೃತ ಪದ್ಧತಿಯಲ್ಲಿ ನಾಟಿ ಮಾಡುವಾಗ ಒಂದು ನಾಟಿ ಮಾಡುವ ಯಾಂತ್ರೀಕೃತ ಪದ್ಧತಿಯಿಂದ ಸಸ್ಯಗಳ ಸಂಖ್ಯೆ ಮತ್ತು ತೆಂಡೆಗಳಂತೀವಿ ತೆಂಡೆಗಳು ಹೆಚ್ಚಾಗ್ತವೆ ಮತ್ತು ಸಸ್ಯಗಳ ಒಂದು ಏನು ನಿರ್ದಿಷ್ಟ ಪ್ರದೇಶದಲ್ಲಿ ವಿಸ್ತೀರ್ಣದಲ್ಲಿ ಒಂದು ಎಕರೆಯಲ್ಲಿ ಇಷ್ಟೇ ಸಸ್ಯಗಳ ಸಂಖ್ಯೆ ಇರಬೇಕಂದ್ರೆ ಅಷ್ಟು ಸಸ್ಯಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಬಹುದು ಮತ್ತು ಸಾಲುಗಳಾಗೋದ್ರಿಂದ ಭತ್ತದಲ್ಲಿ ನಾವು ಕೋನವಿಡರ್ ಅಂತಂದೇಳಿ ಅಥವಾ ಎಡೆ ಒಡೆಯದಂತೀವಿ ಆ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಭೂಮಿಯಲ್ಲಿ ಏನು ಭೌತಿಕ ಗುಣಗಳು ಮಣ್ಣಿನಲ್ಲಿ ಗಾಳಿ ಆಡೋದ್ರಿಂದ ಮಣ್ಣಿನ ಗುಣಧರ್ಮಗಳು ವೃದ್ಧಿಯಾಗಿ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳು ಹೆಚ್ಚಾಗಿ ಸಿಗ್ತವೆ ಮತ್ತು ತೆಂಡೆಗಳು ಸಹ ಹೆಚ್ಚಾಗ್ತವೆ ಹಾಗೂ ಸಸ್ಯಗಳ ಒಂದು ಸಸ್ಯ ಸಂರಕ್ಷಣೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತದೆ ಈ ಭತ್ತದ ನಾಟಿ ಪದ್ಧತಿಯಿಂದ ಯಾಕಂದ್ರೆ ಸಾಲುಗಳ ಮಧ್ಯದಲ್ಲಿ ಗಾಳಿ ಆಡುವುದರಿಂದ ಒಂದು ಕೀಟ ಮತ್ತು ರೋಗಗಳ ಬಾಧೆ ಬಿಸಿಲು ಮತ್ತು ಗಾಳಿಯಿಂದ ಕಡಿಮೆ ಆಗ್ತದೆ ಈ ನಿಟ್ಟಿನಲ್ಲಿ ಸಹ ಸಸ್ಯ ಸಂರಕ್ಷಣೆ ಖರ್ಚಾಗ್ತಕ್ಕಂಥ ವೆಚ್ಚವನ್ನು ಸಹ ಕಡಿಮೆ ಮಾಡಬಹುದು ಆದ್ದರಿಂದ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗುತ್ತೆ ನಾಟಿ ಪದ್ಧತಿ ಕೈಯಿಂದ ನಾಟಿ ಮಾಡತಕ್ಕಂಥ ಪದ್ಧತಿಗೆ ಆಳುಗಳ ಸಂಖ್ಯೆ ಬೇಡಿಕೆ ಆಗೋದ್ರಿಂದ ಈ ನಾಟಿ ಪದ್ಧತಿ ಅನುಸರಿಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಯಾಕಂದ್ರೆ ತೆಂಡೆಗಳ ಸಂಖ್ಯೆ ಹೆಚ್ಚಾಗ್ತವೆ ಸಸ್ಯಗಳ ಸಂಖ್ಯೆ ನಿರ್ದಿಷ್ಟ ಪ್ರದೇಶದಲ್ಲಿ ಹೆಚ್ಚಾಗ್ತವೆ ಗಾಳಿ ಆಡುವಿಕೆಯಿಂದ ಸಸ್ಯ ಸಂರಕ್ಷಣೆಯೂ ಸಹ ಕಡಿಮೆ ಖರ್ಚಾಗುತ್ತದೆ ಈ ನಿಟ್ಟಿನಲ್ಲಿ ಈ ಪದ್ಧತಿಯನ್ನು ಅನುಸರಿಸೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ ಸಂಪರ್ಕಿಸಿರಿ 9480838983 ನಮಸ್ಕಾರ ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ ಕೆಳಗರೆ ಗಮನಿಸಿ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ನಿಲಯದಿಂದ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ರಾಜ್ಯ ಸಚಿವರಾದ ಶ್ರೀ ಎ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ತಪ್ಪದೆ ಕೇಳಿ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ನಿಲಯದಿಂದ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ರಾಜ್ಯ ಸಚಿವರಾದ ಶ್ರೀ ಎ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ ಈಗ ಕೆಲವು ಜನಪದ ಗೀತೆಗಳು ಶರಣು ಶರಣು ದೇವರಿಗೆ ಶರಣು ಸಬಗಿನ ಬೆನವಯ್ಯ ये